ಮಣ್ಣಿನ ಮಗ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ನಮ್ಮ ಕಾರ್ಯಕ್ರಮದೊಳಗೆ ಒಬ್ಬ ಅನುಭವಸ್ಥ ರೈತರಿದ್ದಾರೆ. ಕಳೆದ 3.5 ದಶಕಗಳಿಂದ ಅವರು ಕೃಷಿಯೊಳಗೆ ತೊಡಗಿಕೊಂಡಿದ್ದಾರೆ. ಸಾವಯವ ಕೃಷಿ, ಸಮಗ್ರ ಕೃಷಿ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ, ವಿಶೇಷವಾಗಿ ನೀರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದು ಕೆಲಸವನ್ನು ಅವರು ಬಹಳ ಉತ್ತಮವಾಗಿ ಮಾಡಿದ್ದಾರೆ. ಬೇರೆಯವರಿಗೆ ಈ ದಿಸೆ ಒಳಗೆ ಮಾರ್ಗದರ್ಶಿ ಕೂಡ ಆಗಿದ್ದಾರೆ. ಕಲಬುರಗಿ ತಾಲೂಕು ಪಟ್ಟಣ ಗ್ರಾಮದ ಗುಂಡೇರಾಯ್ ಸಿದ್ದಣ್ಣ ಧೂಳುಗೊಂಡವರು ಅಂಥ ಒಬ್ಬ ಸಮಗ್ರ ಕೃಷಿ ಮಾಡ್ತಾ ಇರುವಂತಹ ರೈತರು. ಅವರ ಅನುಭವಗಳು ತಮಗೂ ಕೂಡ ದಾರಿದೀಪ ಆಗಬಹುದು, ಮಾರ್ಗದರ್ಶಿ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ, ಅವರು ಕೃಷಿ ಮಾಡ್ತಾ ಇರುವಂಥ ಸಂದರ್ಭದೊಳಗೆ ಈ ಬೆಳೆ ಅವರ ತೋಟದೊಳಗಿಲ್ಲ ಅನ್ನುವಂಥದ್ದು ಏನು ಇಲ್ಲೇ ಇಲ್ಲ. ಪ್ರತಿಯೊಂದು ಬೆಳೆಯನ್ನು ಅವರು ತಮ್ಮ ಕೃಷಿಯೊಳಗೆ ಅಳವಡಿಸಿಕೊಂಡಿದ್ದಾರೆ. ಬೆಳೆ ಅಷ್ಟೇ ಅಲ್ಲ, ಪದ್ಧತಿಗಳನ್ನು ಕೂಡ ಅವರು ಅಳವಡಿಸಿಕೊಂಡಿದ್ದಾರೆ. ಕೇವಲ 3-3.5 ಎಕರೆ ಜಮೀನಿನೊಳಗೆ ಇಲ್ಲಿ ತನಕ ಅವರ ಒಂದು ಕೃಷಿ ಸಾಧನೆ ಬಹಳ ದೊಡ್ಡದು. ಅವರ ಅನುಭವಗಳನ್ನ ನಾವು ಇವತ್ತಿನ ದಿವಸ ಕೇಳೋಣ. ಗುಂಡೇರಾಯ ಸಿದ್ದಣ್ಣ ಧೂಳುಗೊಂಡವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಕೃಷಿಯನ್ನ ಶುರು ಮಾಡುವಂತಹ ಸಂದರ್ಭದೊಳಗೆ, ಏನು 3.5 ದಶಕಗಳ ಹಿಂದೆ, ಒಂದು 35-36 ವರ್ಷಗಳ ಹಿಂದೆ ನೀವು ಶುರು ಮಾಡುವಂತಹ ಸಂದರ್ಭದೊಳಗೆ ಕೃಷಿಗೆ ಬರಬೇಕು ಅನ್ನುವಂತಹ ಒಂದು ವಿಚಾರ ಇತ್ತು, ಅಥವಾ ಇಲ್ಲ ನಮ್ಮ ತಲೆ ತಲಾಂತರದಿಂದ ಬಂದಂತಹ ಒಂದು ವೃತ್ತಿ ಅದ, ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂತಹ ಒಂದು ವಿಚಾರ ಇತ್ತು ಸರ್? ಮೊಟ್ಟ ಮೊದಲು ನಾನು ರೀ 86 ಎಸ್ ಎಸ್ ಎಲ್ ಸಿ ಪಾಸ್ ಆದ್ರೆ ಸರ್. ಎಸ್ ಎಸ್ ಎಲ್ ಸಿ ಪಾಸ್ ಆದ್ಮೇಲೆ ನಾನು ನೇರವಾಗಿ ಒಕ್ಕಲ್ತನಕ್ಕೆ ಬಂದೆ. ಹಿಂದೆಲ್ಲ ನಮ್ಮ ಹಿರಿಯರು ಒಕ್ಕಲ್ತನ ಮಾಡೋದೆಲ್ಲ ನೋಡಿದೇವ್ರಿ. ನಾನು ಮುಂದೆ ಹೈಸ್ಕೂಲ್ ಮುಗಿಸಿ ಒಕ್ಕಲ್ತನಕ್ಕೆ ಬಂದಾಗ ನಾನು ಹೊಲ ಬೀಳಾಯ್ತು ಸರ್. ಹೊಲ ತುಂಬ ಕರ್ಕಿ ಐತ್ರಿ. ಮುಂದೆ ಓದ್ಬೇಕಂತ ಏನು ಹೋಗ್ಲಿಲ್ಲ? ನಾ ಮುಂದೆ ಓದ್ಬೇಕಂತ ಹೋಗ್ಲಿಲ್ಲ ಸರ್. ನಾ ವರ್ಷ ಏನು ಅನುಭವ ಇದ್ದಿಲ್ಲ, ಸ್ವಲ್ಪ ಸುಮ್ಮ ಹಂಗ ಹಿಂಗ ಮಾಡಿ ಹರಿಗೆ ಬಿತ್ತಿ ಮಾಡ್ಕೊಂಡ. ನಮ್ಮ ಹೊಲ 3 ಎಕರೆದಾಗ ಒಂದು 3 ಚೀಲ ತೊಗರಿ ರೀ, 1-4 ಚೀಲ ಕಳ್ಳಿ, 4 ಚೀಲ ಕಳವಿ ಆಯ್ತು ಅಷ್ಟೇ ಸರ್. ಮುಂದೇನು ಮಾಡ್ದೆ, ನಾ ಅದು ಮತ್ತೆ ಚೆನ್ನಾಗಿ ಮಾರ್ಚ್ ಅಟ್ಗೆ ಎಲ್ಲ ಗಳೆ ನೇಗಿಲು ಹೊಡೆದು ರೆಡಿ ಇಟ್ಟ. ರೆಡಿ ಇಟ್ಟ ಮೇಲೆ ನಾ ಉಗಾದಿ ಅಮಾಸಿಗೆ ಸರ್, ಪ್ರತಿ ವರ್ಷ ಉಗಾದಿ ಅಮಾಸಿಗೆ ಮಾಳಿಂಗ್ರಾಯ ಹೋಗ್ತೀನಿ ಸರ್, ನರೋಣ ಕ್ಷೇತ್ರಕ್ಕೆ. ಅಲ್ಲಿ ಸುಮ್ಮ ಏನೋ ಮಾಳಿಂಗ್ರಾಯ ತನ್ನ ಸ್ವಪ್ನದಾಗ ಮುಂದಿನ ವರ್ಷ ಯಾರು ತೊಗರಿ ಬಿತ್ತಿ ಮೈನಾತ್ ಮಾಡ್ತಾರ, ಅವ್ರ ಹೊಲ್ದಾಗ ಬಂಗಾರ ಚೀಣಿ ಬಿಕ್ಕಂಟಿನ್ರಿ ಅಂತ ಹೇಳ್ರಿ ಸರ್. ಒಂದು ಹೇಳಿಕೆ ಆಯ್ತು. ಹೇಳಿಕೆ ಆಯ್ತು ಸರ್. ನಾ ಅವತ್ತೆಯಿಂದ 88ರದಾಗ ಅಲ್ಲಿ ಹೋಗಿದಾರ ಸರ್. 88ರಲ್ಲಿಂದ ಇಲ್ಲಿ ತನಕ ಈ ವರ್ಷ ತನಕ ನಾ ಹೋಗ್ತೀನಿ ರೀ. 88ರದಾಗ ಅದು ಹೇಳಿಕೆ ಕೇಳ್ಕೊಂಡು ಬಂದು ತೊಗರಿ ಹಾಕದ ಹೊಲ್ದಾಗ 2 ಎಕರೆದಾಗ 12 ಚೀಲ ತೊಗರಿ, 4 ಚೀಲ ಶೇಂಗಾ, 2 ಚೀಲ ಪುಂಡಿ, 1 ಚೀಲ ಹೆಸರು ಅಲಸಂದಿ, 8 ಚೀಲ ಕಳವಿ, 8 ಚೀಲ ಕಳ್ಳಿ ಆಯ್ತು ಸರ್ 3.5 ಎಕರೆದಾಗ. ಅದು ಆ ವರ್ಷ ಆಯ್ತು. ಮತ್ತೆ 2ನೇ ವರ್ಷಗೂ ಅದ್ರ ದುಪ್ಪಟ್ಟು ಬೆಳೀತು, 3ನೇ ವರ್ಷನೂ ದುಪ್ಪಟ್ಟು ಬೆಳೀತು ಸರ್. ಇಷ್ಟು ರೊಕ್ಕ ಒಳೆ ಮಾಡ್ಕೊಂಡು ಕೆಸಿಂದ ಏನ್ ಮಾಡ್ದೆ, ನನಗೊಂದ್ ಛಲ ಇತ್ತು ಸರ್. ನಮ್ ಸುತ್ತಮುತ್ತ ಎಲ್ಲ ಅಣ್ಣತಮ್ಮರು ಎಲ್ಲ ನೀರಾವರಿ ಇದ್ರು, ಎಲ್ಲರೂ ತರಕಾರಿ ಬೆಳೀತಿರು, ಎಲ್ಲ ಬೆಳೀತಿರು. ನಾನು ಯಾಕೆ ತರಕಾರಿ ಅವ್ರಂಗ್ ಬೆಳೆದ, ನಾನು ಯಾಕೆ ಅವ್ರಿಗಿಂತ ಫಾಸ್ಟ್ ಆಗ್ಬಿಡ್ದು ನನ್ನ ತಲೆ ಹೋಗ್ತು ಸರ್. 3 ವರ್ಷದ ಒಣ ಬೇಸಾಯ ಮಾಡಿದ ರೊಕ್ಕ ಒಳೆ ಇಟ್ಕೊಂಡು ನಾನು ನನ್ನ ಹೆಂಡತಿ ಒಂದು ಆಳ ತೊಂಡು 56 ಫೀಟ್ ಬಾವಿ ಹೊಡೆದೆ ಸರ್. 4ನೇ ವರ್ಷಿಗೆ ನೀವಿಬ್ರೇ ಹೊಡೆದ್ರಿ? ಇಬ್ರು ಒಂದು ಆಳ ತೊಗೊಂಡು. ಹಾ ರೀ, 56 ಫೀಟ್ ಬಾವಿ ಹೊಡೆದೆ ಸರ್. 56 ಫೀಟ್ ಬಾವಿ ಹೊಡೆದು ಮುಂದೆ ನೀರಾವರಿಗೆ ಬಂದೆ ಸರ್. ನೀರಾವರಿಗೆ ಬಂದು 4 ವರ್ಷ ಕಂಟಿನ್ಯೂ ಉಳ್ಳಾಗಡ್ಡಿ, ತರಕಾರಿ, ನರ್ಸರಿ, ಬೀಜ ಇಂಥವೆಲ್ಲ ನೀರಾವರಿ ಮಾಡ್ತೇವೆ. ಮನೆಗೆ ಬೇಕಾಗಿ ಜೋಳ, ಗೋಧಿ, ಜಮೀನ್ ಎಲ್ಲ ಬೆಳ್ಕೋತಿದ್ದೆವು. ಬೆಳ್ಕೋತ್ ಬೆಳ್ಕೋತ್ ಮುಂದೇನಾಯ್ತು, ಹಿಂಗೆ ಆಲ್ ಇಂಡಿಯಾ ರೇಡಿಯೋದಾಗ ಒಂದು ಸಂದರ್ಶನ ಬಂತು ಸರ್ ರೇಷ್ಮೆ ಇಲಾಖೆದು. ರೇಷ್ಮೆ ಹಿಂಗೆ ಮಾಡ್ರೆ ಹಿಂಗದ ಅಂತ ಹೇಳಿ ನಂಗೆ ರೇಡಿಯೋ ಕೇಳಿದೆ ಸರ್. ರೇಡಿಯೋ ಕೇಳಿದ್ಮೇಲೆ ನಾನು ಯಾಕೆ ರೇಷ್ಮೆಗೆ ಹೋಗಬಾರ್ದು ಅಂತ ಹೇಳಿ ನಾನು ರೇಷ್ಮೆಗೆ ಬಂದು ಸರ್. ನಾನು ಸ್ವತಃ ಏನು ಮಾಡಿದೆ, ರೇಷ್ಮೆಗೆ ಬಂದು ಯಾರಿಬ್ಬರು ಮುಗರ್ತೋಲಿ ಕೇಳ್ದೆ. ಆಮೇಲೆ ಕೃಷಿ ವಿಜ್ಞಾನ ಕೇಂದ್ರದಾಗ ಸುನೀಲ್ ಸರ್ ಅತ್ತಿದ್ರು, ಅವ್ರಿಗೆ ಕೇಳ್ದೆ. ಅವ್ರಿಗೆ ಕೇಳ್ದಾಗ ಏನಂದ್ರು, ಗುಂಡಪ್ಪ ರೇಷ್ಮೆ ಚಲೋ ಅದ ಮಾಡಂದ್ರು ಅವ್ರು. ಆಮೇಲೆ ರಾಜು ಸರ್ ಎಲ್ಲರೂ ನನಗೆ ಪ್ರೇರಣೆ ನೀಡ್ರಿ ರೇಷ್ಮೆ ಬಗ್ಗೆ. 2005 ಸರ್ ಸೀದಾ ರೇಷ್ಮೆ ಹಚ್ಚದ, ರೇಷ್ಮೆ ಬಿಲ್ಡಿಂಗ್ ಕಟ್ಟದ, ಮುಂದೆ ಶಿವರಾತ್ರಿ ರೇಷ್ಮೆ ಓಪನಿಂಗ್ ಆಯ್ತು ಸರ್. ಆ ರೇಷ್ಮೆ 2005 ಫಸ್ಟ್ ಬೆಳೆನೇ ಫೇಲ್ ಆಯ್ತು ಸರ್. ನೀರು ಕಡಿಮೆ ಇತ್ತು, ಫೇಲ್ ಆಯ್ತು. ಫೇಲ್ ಆದ್ರೂ ನಾನು ಇದ್ರ ತಿಗಡ್ಲಿಲ್ಲ, ಈ ಸಬೇಕು ಇದು ಜಯಿಸಬೇಕಂತ ಸೆಕೆಂಡ್ ಹಂಗೆ ಬೆಳೆ ಎಲ್ಲ ಮಾಡಿಕೊಂಡು ಫಸ್ಟ್ ಅದೇ ವರ್ಷ 2006 ಜುಲೈದಾಗ ಫಸ್ಟಿನ ಬೆಳೆನೇ 61,000 ರೂಪಾಯಿ ಪಟ್ಟಿ ತಂದ ಸರ್. 61,000 ರೂಪಾಯಿ ಬ್ಯಾಲೆನ್ಸ್ ತಂದ. ಇದ್ರಾಗ ನನ್ಗ ಎಲ್ಲ ಅನುಕೂಲ ಅದ ಅಂತ ಹೇಳಿ ರೇಷ್ಮೆಗೆ ಬಂದ ಸರ್. ಅದೇ ಮುಂದುವರ್ಸ್ಕೊಂಡು ಅದೇ ಕಂಟಿನ್ಯೂ ಮುಂದೆ 2 ಎಕರೆ ರೇಷ್ಮೆ ಮಾಡಿದೆ ಸರ್. ಪ್ರತಿ ವರ್ಷ ರೇಷ್ಮೆ ಬೆಳೆದು 7 ಬೆಳೆ 8 ಬೆಳೆ ಮಾಡ್ಕೋತೀವಿ ಸರ್. ಒಂದೊಂದು ಬೆಳಿಗ್ಗೆ 50,000, 40,000, 60,000 ಹಿಂಗೆಲ್ಲ ತೊಗೊಂಡು ಒಂದು 4 ವರ್ಷನಾಗ ನಮ್ದೆಲ್ಲ ಖರ್ಚ ವೆಚ್ಚ ತಗ ಒಂದು 5-6 ಲಕ್ಷ ರೂಪಾಯಿ ಜಮಾ ಆಯ್ತು ಸರ್. 5-6 ಲಕ್ಷ ಜಮಾ ಆದ್ಮೇಲೆ ನಾ ಏನು ಮಾಡಿದೆ, ಇನ್ನೂ ರೊಕ್ಕ ಏನು ಮಾಡ್ಬೇಕಂತ ಹೇಳಿ ಒಂದು ದೊಡ್ಡ ಕೃಷಿ ಹೊಂಡ ಹೊಡೆದ ಸರ್. ಕೃಷಿ ಹೊಂಡ ಮಾಡಿದೆ. 50 ಮೀಟರ್ ಉದ್ದ, 40 ಮೀಟರ್ ಅಗಲ, ಒಂದು ವಿ ಆಕಾರದ ಕೃಷಿ ಹೊಂಡ ಹೊಡೆದ. ಈ ಕೃಷಿ ಹೊಂಡ ಹೊಡಿಬೇಕಾದ್ರೆ ಕೃಷಿ ವಿಜ್ಞಾನಕ್ಕೆ ಅಂತ ದೊಡ್ಡಪ್ಪ ಕೊಡು ಪಾಟೀಲ್ ಹತ್ತಿದ್ರು. ನಾ ಇಷ್ಟು ಹಿಂಗೆ ಹೊಂಡ ಮಾಡ್ಕೋತೀನಿ ಸರ್, ಇದಕ್ಕೆ ನೀರು ಹಿಡಿತ ಅಂದಾಗ ಅವರಂದ್ರು 50 ಲಕ್ಷ ಲೀಟರ್ ನೀರು ಹಿಡಿತದೆ ಇಷ್ಟು. ಇದು ಯಾವಾಗ ರೆಡಿ ಮಾಡಿದಂದ್ರೆ ಒಂದು ಹೊಂಡ 2013 ರೆಡಿ ಆಯ್ತು ಸರ್. 2013 ಎಲ್ಲಿ ತನಕ ನನ್ನ ಬಾವಿಗೆ ನೀರು ಕೊರತೆ ಇಲ್ಲ ಸರ್. ಆ ಕೃಷಿ ಹೊಂಡಲಿಂದ ಸುತ್ತಮುತ್ತ ಬೋರೆಲ್ಗಳು ಬಾವಿ ರೀಚಾರ್ಜ್ ಆಗ್ಯಾವ ಸರ್. ಈಗ ಸದನು ಅದು ಹೆಂಗದ ಕೃಷಿ ಹೊಂಡ ಅಂದ್ರೆ ಮಗ್ಲಾಗ 4 ಹರಿತಾರೆ ಸರ್ ಒಂದು, ಆ 4-8 ಇಂಚಿನ ಪೈಪ್ ಹಾಕಿದಾರೆ ಸರ್. ಅದು ಓಪನ್ ಇರ್ತಾರೆ, ಯಾವಾಗ್ನೂ ಓಪನ್ ಇರ್ತದೆ. ಹಳ್ಳಕ್ಕೊಂದು 6 ಇಂಚ್ ನೀರು ಬಂದ್ರು ನನ್ನ ಕೃಷಿ ಹೊಂಡಕ್ಕೆ ಡೈರೆಕ್ಟ್ ಬಿಡ್ತಾರೆ. ಒಂದು ಸಾರಿ ಬಂದು ತುಂಬಿತು ಅಂದ್ರೆ ವರ್ಷ ಪೂರ್ತಿ ನೀರುತ್ತೆ ಸರ್. ಬ್ಯಾಸಿಗೆ ಏನ್ರಿ ಕಡಿಮೆ ಬಿದ್ದರೆ ಸ್ವಲ್ಪ ಒಂದು 2 ತಿಂಗಳು ಒಣಗಬಹುದು, ಇಲ್ಲಾಂದ್ರೆ ನನ್ನ ಕೃಷಿ ಹೊಂಡ ಇವತ್ತಿಗೆ ಒಣಗಿಲ್ಲ, ಇದೇ ವರ್ಷ ಮಾತ್ರ ಒಣಗ್ಯದ ನೋಡಿ ಸರ್. 2013 ಈ ವರ್ಷ ಮಾತ್ರ ಒಣಗ್ಯದ, 23 ಒಳಗೆ ಮಳೆ ಇರಲಿಲ್ಲ ಅದಕ್ಕಾಗಿ ಒಣಗ್ತಾರೆ. ಅವಾಗ ಒಣಗ್ತಾರೆ ಸರ್. ಈಗ ಅಲ್ಲಿ ಹಿಡಿದು ಇಲ್ಲಿ ತನಕ 1 ಎಕರೆ ರೇಷ್ಮೆ ಮಾಡ್ದೆ, ಅದು ಆದ್ಮೇಲೆ 1 ಎಕರೆ ಚೆಕ್ಕು ಗಿಡ ಮಾಡ್ದೆ, 1 ಎಕರೆದಾಗ ಇನ್ನಿತರ ಮಿಶ್ರ ಬೆಳೆ ಸಪೋಟ ಇಂಥವು ಹಣ್ಣಿನ ಗಿಡಗಳು ತರಕಾರಿಗಳೆಲ್ಲ ಬೆಳ್ಕೋತ ಬೆಳ್ಕೋತ ನೆಮ್ಮದಿ ಜೀವನ ಆಗಿದೆ ಸರ್. ಈಗ ನೆಮ್ಮದಿ ಜೀವನ ಆದ್ಮೇಲೆ 5 ವರ್ಷ ಹಿಂದಗಡೆ ಸರ್, 2023 ಹಿಂದಗಡೆ ರೀ, ನಾನು 1 ಎಕರೆದಾಗ ರೀ ಕಬ್ಬು ಬೆಳೆ ಮಾಡೀನಿ ಸರ್. ಕಬ್ಬಿಂದ ನಿರಂತರ 8 ತಿಂಗಳು ಲಾಭ ತೋತೀನಿ ಸರ್. ರೋಡಿಗೆ ಕಬ್ಬಿನ ಹಾಲು ಮಾರಾಟ ಮಾಡ್ತೀನಿ ರೀ ದಿವಸ, ಕನಿಷ್ಠ ಇಲ್ಲ ಅಂದ್ರೆ ಇವತ್ತಿಂದ ಅಂದ್ರೆ 500 ರೂಪಾಯಿ ಬರ್ತದೆ ಸರ್ ದಿವಸ, ಡೈಲಿ ದಿವಸ. ಈ ಜೂನ್ದಾಗ ಅಂದ್ರೆ 500 ರೂಪಾಯಿ. ಈಗ ಹಿಂದೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 5-6 ತಿಂಗಳು ದಿನ 3,000, 5,000, 4,000 ಸರಳ ಡೈಲಿ ರೊಕ್ಕ ಬರ್ತದೆ ಸರ್. ಇವತ್ತು ನಂದು 1 ಎಕರೆ ಕಬ್ಬಿಂದ ಸರ್ ಕನಿಷ್ಠ ಇಲ್ಲ ಅಂದ್ರೆ ಎಲ್ಲಾ ಖರ್ಚ ವೆಚ್ಚ ತೆಗೆದು 5 ಲಕ್ಷ ಮೇಲ್ಪಟ್ಟು ಉಳಿತದೆ ಸರ್. ಹಾಲಿಂದೇ ರೊಕ್ಕ ಒಂದ್ ಎಕರೆ ಜಮೀನ್ದಾಗ 5 ಲಕ್ಷ ಮೇಲ್ಪಟ್ಟು ಲಾಭ ಉಳಿತದೆ ಸರ್. ಬರೇ 10 ರೂಪಾಯಿ ಗ್ಲಾಸ್ ಸರ್, ರೇಟ್ ಹೆಚ್ಚಿಗಿಲ್ಲ. ನಿಸರ್ಗದ ಏನು ಕೊಡ್ತಾನ ಹಾಲು ಕಬ್ಬು ನಿಸರ್ಗ ಆರ್ಗ್ಯಾನಿಕ್ ಸಾವಯವ ಕೃಷಿ ಮಾಡಿ ಕಬ್ಬು ಬೆಳೆಸಿನಿ. ರೋಡಿಗೆ ದಿನನಿತ್ಯ 3,000, 4,000, 2,000 ಕನಿಷ್ಠ ಏನು ಇಲ್ಲ ಅಂದ್ರೆ ಇಂಥ ಮಳೆಗಾಲದಾಗ 500 ರೂಪಾಯಿ ಮಾಡ್ಕೋತೀನಿ ರೀ. ಇನ್ನೂ ಚಾಲು ಅದ ದುಃಖ. ಇದು 1 ಎಕರೆ ಲಾಭ ಸರ್. ಇನ್ನೊಂದು ಎಕರೆ ಸಪೋರ್ಟ್ ಅದ ಸರ್, ಸಪೋಟ ಅದ, ಅದ್ರೊಳಗೆಲ್ಲ ಜಾಪಳ ಗಿಡ ಅವ, ಅವನು ಸಪೋಟ ಏನ್ ಮಾಡ್ತೀನಿ ಚೆಕ್ಕು ಕೈ ರೋಡಿಗೆ ಕೆಜಿ ಗಂಟ್ಲೆ ಮಾಡ್ತೀನಿ ಸರ್. ಎಲ್ಲರೂ 100 ರೂಪಾಯಿ ಕೊಟ್ರೆ ನಾ 50-60 ರೂಪಾಯಿ ಕೆಜಿನೆ ಕೊಡ್ತೀನಿ. ಯಾಕಂದ್ರೆ ಎಲ್ಲರೂ ರಾಸಾಯನಿಕ ಕೃಷಿ ಮಾಡಿ ಎಲ್ಲ ಕೆಡಿಸ್ತಾರೆ ಸರ್. ನಾನು ನಿಸರ್ಗ ಜೊತೆ ಹೋರಾಡಿ ನಿಸರ್ಗದಂದ ಏನು ಆಕಳುಗಳು ದನಗಳದ್ದು ಗೊಬ್ಬರ ಬರುತ್ತೆ ಅದೇ ಹಾಕಿ ಸಾವಯವ ಹಣ್ಣುಗಳೇ ಮಾರ್ತೀನಿ. ಎಲ್ಲರೂ ಬರ್ತಾರ, ಎಲ್ಲರೂ ಹಣ್ಣು ತಿಂತಾರ, ತಾವೇ ಕಾಟ ಮಾಡ್ಕೋತಾರ, ತಾವೇ ಬರ್ತಾರ, ರೊಕ್ಕ ಅನಮತಿ ಇಟ್ಟು ಹೋಗ್ತಾರೆ. ನಾವು ಒಂದು 2-3 ಕಾಯಿ ತಿಂದ್ರು ಇವತ್ತಿಗೆ ಕೇಳಿಲ್ಲ ಸರ್, ತಿಲಿ ಒಳ್ಳೆ ಹಣ್ಣೆ ತಿನ್ನ, ಇದ್ರದ ಲಾಭ ರೀ. ಆಮೇಲೆ ಇನ್ನೊಂದು ಎಕರೆ ರೇಷ್ಮೆ ಮಾಡಿದೀನಿ ಸರ್. ಅದು ರೇಷ್ಮೆ ಅದು ವರ್ಷಿಗೆ 2-3 ಲಕ್ಷ 1 ಎಕರೆದಾಗ ಬರ್ತಿತ್ತು. ಒಳಗೆ ಅರಿಶಿಣ ಅದರದ್ದು ಒಂದು 80-90 ಸಾವಿರ, ಅದ್ರೊಳಗೆ ಒಂದು 50-60 ನಿಂಬೆ 1 ಎಕರೆ ನಿಂಬೆ ಇದಾವ ರೀ. ನಿಂಬೆಕಾಯಿ ಉಪ್ಪಿನಕಾಯಿ ಹಾಕಿಯೇ ಮಾರ್ತೀನಿ ಸರ್. ವರ್ಷಿಗೆ 2 ಕ್ವಿಂಟಲ್ 3 ಕ್ವಿಂಟಲ್ ಉಪ್ಪಿನಕಾಯಿ ಮಾರ್ತೀನಿ, ಅದ್ರದ್ದು ಲಾಭ ಅದ. ಒಟ್ಟು 3.5 ಎಕರೆದಾಗ ವರ್ಷಿಗೆ 11 ಲಕ್ಷ ತೆಗಿಬೇಕು ಗುರಿ ಇದಾಗ. ಈ ವರ್ಷ ಈಗ ನಾ 9-8 ಲಕ್ಷ ದಾಟೀನಿ ಸರ್. ಈಗ ನಾವು ಗಂಡ ಹೆಂಡತಿ ಇಲ್ಲಿ ತನಕ 20 ವರ್ಷ ರೇಷ್ಮೆ ಮಾಡಿದ್ದಾರೆ ಸರ್, 19-20 ವರ್ಷ. ನಮಗೆ ರೇಷ್ಮೆ ಸರ್ ವಜ್ ಹೊಕ್ಕತ್ತು, ವಜ್ ಹೊಕ್ಕತ್ತು. ಈಗ ಹಿಂದೆಲ್ಲ ಸಾವಯವ ಕೃಷಿನೇ ಮಾಡಿದೇವಲ್ಲ, ಕಬ್ಬ ಚೆಕ್ಕು ಕೈ ಎಲ್ಲ ಮಾಡಿದೆವು. ಈ ವರ್ಷ ನಾನು ಈಗ ಸದ್ದೀಗ್ರಿ ಸರ್, ಈಗ ಈ 1 ಎಕರೆ ರೇಷ್ಮೆ ತೆಗ್ದೀನಿ ಸರ್, 30 ಗಾಡಿ ತಿಪ್ಪಿ ಗೊಬ್ಬರ ಹಾಕಿನಿ ಸರ್ 1 ಎಕರೆ ಜಮೀನು. ಈ ವರ್ಷ ಬಂದಿದ್ದು ಕಬ್ಬಿನ ಶಿಪ್ಪಿನೂ ಅದಕ್ಕೆ ಹಾಕಿನಿ ಸರ್, ಹಾಕಿ ಎಲ್ಲ ಗಳೆ ಹೊಡೆದು ಮಾಡಿ ರೆಡಿ ಇಟ್ಟಿನಿ. ಈಗ 1 ಎಕರೆದಾಗ 50-60 ನಿಂಬೆ ಗಿಡ ಬರ್ ಸರ್ ಅದ್ರಾಗಿ ರೀ. ಈಗ ಅದು 1 ಎಕರೆದಾಗ 400 ಬಾಳೆ ಗಿಡ ಕುಂದರ್ಸಕತ್ತೀನಿ ಸರ್. ಬಾಳೆ ಗಿಡ ಹಚ್ಚಕತ್ತೀನಿ ರೀ. ಅದು ಸಿಸ್ಟಮ್ ಹೆಂಗದ ಯಾರ್ದ ನಂಗೆ ಗೊತ್ತಿಲ್ಲ. ನಾನು ಸ್ವತಃ ರೀ 10-10 ಮಾಡ್ಕೋತೀನಿ ರೀ, ಸಾಲದಿಂದ ಸಾಲಿಗೆ 10, ಗಿಡದಿಂದ ಗಿಡಕ್ಕೆ ಹತ್ತು ಬಿಟ್ಟು. ಅಂದ್ರೇನು, ಈಗ ನಾ ಹಿಂದೆ ಕಬ್ಬನು 6 ವರ್ಷದ ಬೆಳೆಯಿದಾರೆ ಸರ್, ಸಾಕಷ್ಟು ಇಳುವರಿ ಹೊಂಟದ್ರಿ. ಕಬ್ಬಿಗೆ ತಿಪ್ಪಿ ಗೊಬ್ಬರ ಹಾಕ್ತೀನಿ, ಅದೇ ವಾಡೆ ಅಲ್ಲೇ ಬಿಡ್ತೀನಿ, ಕೊಳಿಸ್ತೀನಿ, ಗೋಕೃಪ ಅಂಬ್ರ ಹಾಕ್ತೀನಿ, ಆಮೇಲೆ ತಿನ್ಗಳೇನು ಹೊಡಿತೀನಿ. ಕಬ್ಬು ಹೆಂಗ್ ಮಾಡ್ಯದ ಹಂಗ ಬಾಳಿ ನೋಡಿ ಸರ್, 10-10 ಮಾಡಿ ನಿರಂತರ ಬಾಳಿ ಬರಂಗ್ ಮಾಡ್ಕೋತೀನಿ ಸರ್. ಎಲ್ಲರೂ ಬಾಳಿಕಾಯಿ ಕೆಮಿಕಲ್ ಹೊಡ್ತಿರ್ತಾರ, ನಂದು ಸಾವಯವ ಕೃಷಿ ಬಾಳಿಕಾಯಿ ತಿಂದು ನೋಡ್ಬೇಕು, ರೊಕ್ಕ ಕೊಡ್ಬೇಕು. ಆ ತರ ಬಾಳಿ ಬೆಳಿಗ್ಗೆ ಚಾಲು ಮಾಡ್ಕೋತೀನಿ ಸರ್, ಹಚ್ತೀನಿ, ಬಾಳಿ ರೋಡಿಗೆ ಮಾರ್ತೀನಿ ಸರ್. ಅಂದ್ರೆ ನೀವೇನು, ನಿಮ್ಮ ಹೈವೇ ಅದ, ನಿಮಗೆ ಬಹಳ ಅನುಕೂಲ ಆಗಿದೆ. ಬಹಳ ಅನುಕೂಲ ಸರ್. ಅಲ್ಲೇ ಒಂದು ಕಬ್ಬಿನ ಹಾಲನ್ನು ಅಲ್ಲೇ ಮಾರಾಟ ಮಾಡ್ತಾ ಇದ್ರಿ, ಹಣ್ಣುಗಳನ್ನು ಅಲ್ಲೇ ಮಾರಾಟ ಮಾಡ್ತಾ ಇದ್ರಿ. ನಮ್ಮಲ್ಲಿ ಬೆಳೆದ ತರಕಾರಿ ಏನು ಉತ್ಪನ್ನ ಬರ್ತದೋ ಅದನ್ನೆಲ್ಲ ಅಲ್ಲೇ, ನಮ್ದೆಲ್ಲ ಸ್ವಾವಲಂಬಿ ಬದಕ ಸರ್. ಏನು ಬೆಳೆಯೋದು ಅಲ್ಲೇ ಮಾರೋದು, ಮಾರ್ಕೆಟ್ ಕೊಟ್ಟ ಕಳಿಸೋದಿಲ್ಲ ಸರ್. ಈ ತರ ಮಾಡಿ ಈಗ 9 ಲಕ್ಷಕ್ಕೆ ಬಂದಿನಿ. ಈಗ ಮುಂದಿನ ವರ್ಷ ಜನವರಿಲಿಂದ 11 ಲಕ್ಷ ತೆಗಿತೀನಿ ಸರ್, ಮುಂದಿನ ಒಂದ್ ವರ್ಷ. ಟಾರ್ಗೆಟ್ 100 ತೆಗಿತೀನಿ ಸರ್. ಬಹಳ ಸಂತೋಷ ಆಗ್ತದ ಗುಂಡೆರಾಯರ, ತಾವು ಏನು ಪ್ರಯತ್ನ ಮಾಡಿರಿ, ತಾವು ಮತ್ತೆ ತಮ್ಮ ಕುಟುಂಬದವ್ರಿಗೆ ಸೇರ್ಕೊಂಡು ನಾವೆಲ್ಲ ಗಮನಿಸಬೇಕಾದ ಏನಂತಂದ್ರೆ, ಮನೆಯವರು ಕೂಡ ಬಾವಿ ತೋಡಿದ್ರಿ, ಅದರ ನಂತರ ಕೃಷಿ ಹೊಂಡ ಮಾಡಿದ್ರಿ, ಬಹಳ ಅದ್ಭುತವಾದಂತಹ ಒಂದು ಕೆಲಸ, ಎಲ್ಲರಿಗೂ ಮಾದರಿ ಆಗುವಂತದ್ದು. ಕೃಷಿ ಹೊಂಡ 10x10 ತೆಗಿಬೇಕಂತಂದ್ರೆ ಯಾರು ತಯಾರಾಗಂಗಿಲ್ಲ. ಅಂತದ್ರೊಳಗೆ ನೀವು 50 ಫೂಟ್ ಬಾವಿ ತೆಗೆದ್ರಿ, 5,13,000 ಖರ್ಚು ಮಾಡಿ ಸರ್ ಕೃಷಿ ಹೊಂಡ. ಅದನ್ನ ಒಂದ್ ಸ್ವಲ್ಪ ತಮ್ಮ ಅನುಭವ ಹೇಳ್ರಿ ಸರ್. ಈಗ ನಾನು ಕೃಷಿ ಹೊಂಡ ಹೊಡಿಬೇಕಾದ್ರೆ ಸರ್, ನನಗೆ ನೀರು ಕಡಿಮೆ ಇರ್ತಿತ್ತು ಸರ್. ಹಳ್ಳದ ಮಗಲಾಗ ನಮ್ಮ ಹೊಲ ಅದ ರೀ, ಕೃಷಿ ಹೊಂಡ ಯಾಕೆ ಹೊಡಿಬಾರ್ದು? ನಾ ಆಲ್ ಇಂಡಿಯಾ ರೇಡಿಯೋದಾಗ ನೀರಿನ ಬಗ್ಗೆ ಕೇಳ್ತಿದ್ದೆ, ಚಂದನ ಟಿವಿದಾಗ ಕೇಳ್ತಿದ್ದೆ, ಕೃಷಿ ವಿಜ್ಞಾನಕ್ಕೆ ಅಂದ್ರೆ ಎಲ್ಲ ಕೃಷಿ ಇಲಾಖೆ ಅದ್ರ ನೀರಿನ ಬಗ್ಗೆನೇ ಹೇಳ್ತರು. ನೀರಿಂದ ಎಲ್ಲ ಹೇಳಕತ್ತಾರೆ, ಕೇಳದೆ ನಡೆದ ನಾನೇ ಸ್ವತಃ ಯಾಕೆ ಕೃಷಿ ಹೊಂಡ ಹೊಡಿಬಾರ್ದು ಅಂತೇಳಿ 5,13,000 ಖರ್ಚು ಮಾಡಿ ಕೃಷಿ ಹೊಂಡ ಹೊಡೆದಿನಿ ಸರ್. 50 ಮೀಟರ್ ಉದ್ದ, 40 ಮೀಟರ್ ಆಗಿರಲ್ಲ, ವಿ ಆಕಾರದಾಗ 30 ಫೀಟ್ ಆಳಕ್ಕೆ ಹೊಡೆದಿನಿ ಸರ್. ಒಟ್ಟ ಅದು ಹೊಡೆದ ಮೇಲೆ ಸುತ್ತಮುತ್ತ 4-5 ಬೋರೆಲ್ಗಳು, 2 ಬಾವಿಗಳು ನಿರಂತರ ನೀರು ಇರ್ತಾವ ಸರ್ ನಮ್ದು ಹಿಡ್ಕೊಂಡು. ಈಗ ಕೃಷಿ ಹೊಂಡ ಮಾಡಿದ ವರ್ಷ ಅದು ಸಂಪೂರ್ಣವಾಗಿ ತುಂಬಿಕೊಂಡು ಬಿಡ್ತಾ? ಈಗ ಸದ್ಯ ಈಗ 6 ಫೀಟ್ ನೀರು ಬಂದವ ಸರ್. ಈಗ ಮಣ್ಣಿನ ಮಳೆಗೆ 6 ಫೀಟ್ ನೀರು. ಯಾವಾಗ ತೆಗೆದಿದ್ದು ನೀವು? 2013 ಸರ್. 2013 ಯಾವ ಸಮಯದೊಳಗೆ ತೆಗೆದ್ರಿ ಸರ್? ಮುಂಗಾರಿ ಸಮಯದಾಗ ತೆಗೆದ್ರಿ? ಇಲ್ಲ ಸರ್, ಮಾರ್ಚ್ ಏಪ್ರಿಲ್ ಮೇದಾಗ ಸರ್. ಮಾರ್ಚ್ ಏಪ್ರಿಲ್ ಮೇದೊಳಗೆ ಬ್ಯಾಸಿಗೆ ತೆಗೆದ್ರಿ? ಹಾ, ಬ್ಯಾಸಿಗೆ ತೆಗೆದ್ರಿ. ಅಂದ್ರೆ ಮಳೆಗಾಲಕ್ಕೆ ಮುಂದೆ ತುಂಬಿಕೊಂಡು ಬಿಡ್ತೀವಲ್ಲ? ಹಾ, ಮಳೆಗಾಲ ಫುಲ್ ತುಂಬ್ತಾರೆ ಸರ್ ಅದು. ಒಂದು ಮಳೆ ಬತ್ತ, ಒಂದು ರಾತ್ರಿ ಬೆಳಗನ 8 ಗಂಟೆ ಮಳೆ ಬತ್ತಂದ್ರೆ 4-5 ಗಂಟೆದ ಕೃಷಿ ಹೊಂಡ ತುಂಬ ಸರ್. 8 ಇಂಚಿನ ಪೈಪ್ ಹಾಕಿನ ಅದಕ್ಕೆ ಆಟೋಮೆಟಿಕ್ ತಾನೇ, ಅದಕ್ಕೆ ಓಪನ್ ಇದಾರೆ ಸರ್, ಅದಕ್ಕೆ ಲಾಕ್ ಇಲ್ಲ ಏನಿಲ್ಲ. 15 ಫೀಟ್ ನೀರು ಬಂದು ನಿಂತು ಬಿಡ್ತದೆ ಸರ್. ದಿನ ಹಳೆ ಬರ್ತದೆ, ದಿನ ನುಂಗುತ್ತದೆ, ದಿನ ಬರ್ತದೆ ಸರ್ ನೀರು. ಆ ತರ ಕೃಷಿ ಹೊಂಡ ಇದೆ ಸರ್. ನಿಮಗೆ ಎಲ್ಲೆಲ್ಲಿಂದ ನೀರು ಬರ್ತದೆ, ಎಷ್ಟು ಏರಿಯಾದಿಂದ ನೀರು ಬರ್ತದೆ ಸರ್? ನಮಗೆ ಕನಿಷ್ಠ ನೋಡಿ ಸರ್, ಕಡಗಂಚಿ, ಗೋಳ, ಕಡಗಂಚಿ ಕೇಂದ್ರೀಯ ವಿಶ್ವವಿದ್ಯಾಲಯ ಅಂದ್ರೆ ನೀರು ಹರಿದು ಬರ್ತದೆ ಸರ್. 4 ನಮ್ಮ ಹೊಲದಂದೇ ಬರ್ತದೆ ರೀ, ಅದು ನಮ್ಮ ಹೊಲದಂದ ನಮ್ಮ ಕೃಷಿ ಹೊಂಡ ತುಂಬಿಕೊಂಡು ಹಂಗೆ 4 ಮುಖಾಂತರ ಬೋಸ್ಗಡ್ ಡ್ಯಾಮಿಗೆ ಬರ್ತದೆ. ಅಂದ್ರೆ ಜಲಾನಯನ ದೊಡ್ಡದಾದ, ಸಾಕಷ್ಟು ನೀರು ಸಿಗ್ತದೆ, ಸಾಕಷ್ಟು ನೀರು. ಈಗ ನೀರಿನ ಹರಿವಿನ ಏನ ಹಳ್ಳ ಅದಲ್ಲ ಸರ್, ಅದರ ನಡುವೆ ಸಾಕಷ್ಟು ಹೊಲಗಳು ಬರ್ತಾವ, ಸಾಕಷ್ಟು ರೈತರು ಇದ್ದಾರೆ. ಅವ್ರು ನೀರು ನಿಲ್ಲಿಸುವಂತದ್ದು, ಚೆಕ್ ಡ್ಯಾಮ್ ಮಾಡುವಂತದ್ದು ಏನಾದ್ರೂ? ಅವ್ರು ಏನು ಮಾಡಿಲ್ಲ ಸರ್. ತಾವು ಮಾಡಿದ ನಂತರ? ನಾವು ಮಾಡಿದ ಮೇಲೂ ಯಾರು ಮಾಡಿಲ್ಲ ಸರ್. ನಮ್ ಕೆಳಗಡೆ ಈಗ ಹೋದ ವರ್ಷ ಬಿಜೆಪಿ ಸರ್ಕಾರ ಇದ್ದಾಗ ಒಂದು ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟ್ಯಾರ ಸರ್. ಅದು ಈಗ ಇನ್ನ ಗೇಟ್ ಕುಂದಿರ್ಸಲ್ಲ, ಗೇಟ್ ಕುಂದಿರ್ಸ್ತಾರ. ಅದು ಗೇಟ್ ಕುಂದಿರ್ಸರ ಸುತ್ತಮುತ್ತ ನಮ್ದು 1 ಕಿಲೋಮೀಟರ್ 2 ಕಿಲೋಮೀಟರ್ ನೀರಾವರಿ ಆತ ಸರ್. ಈಗ ನಮ್ಮ ಕೃಷಿ ಹೊಂಡಲಿಂದ 1-5 ಬೋರೆಲ್ಲ 4 ಬಾವಿಗಳು ನೀರು ರಿಚಾರ್ಜ್ ಆಗ್ಯಾವ್ರಿ. ಈಗ ಅದೊಂದು ಗೇಟ್ ಗಿಟ್ ಕುಂದಿರ್ಸೋದಂದ್ರೆ ಕನಿಷ್ಠ ಒಂದು 40-50 ಎಕರೆ ಜಮೀನು ನೀರಾವರಿ ಆಯ್ತು ಸರ್. 100 ಎಕರೆನೂ ಆಗ್ಬೋದು ಸರ್ ಅದು, ಅದು ಗೇಟ್ ಕುಂದಿರ್ಸೋದು. ತಾವು ಕೃಷಿ ಹೊಂಡ ತೆಗೆದ ನಂತರ ಸುತ್ತಮುತ್ತಲ ಎಲ್ಲ ಬೋರ್ವೆಲ್ಗಳೆಲ್ಲ ರಿಚಾರ್ಜ್ ಅದು ಮರುಪೂರಣ ಆಯ್ತು, ಸಾಕಷ್ಟು ನೀರು ಬರಾಕತ್ತು, ಆ ವಿಚಾರ ಇಟ್ಕೊಂಡಾದ್ರು ರೈತರು ಹೌದಪ್ಪ ನಾವು ಮಳೆ ನೀರನ್ನ ನಿಲ್ಲಿಸಬೇಕು, ಹಿಂಗಿಸ್ಬೇಕು, ಹಿಡ್ಕೊಂಡಿಡಬೇಕು ಅನ್ನುವಂಥದ್ದು ವಿಚಾರ ಬಂತ ಇಲ್ಲ ಅಂತೀರಿ ಸರ್? ಈಗ ನಮ್ಮ ರೈತರು ಹೆಂಗವ್ರಿ, ಎಲ್ಲರೂ ಬೇಡವ್ರಿ ಆಗ್ಯಾರಿ, ಹಿಡಿಯವ್ರು ಯಾರು ಇಲ್ರಿ. ಈ ಕಡೆ ಕೇಳ್ತಾರೆ, ಈ ಕಡೆ ಬಿಡ್ತಾರೆ. ನಿಮ್ದು ಸಾಕ್ಷಾತ್ ನೋಡ್ತಾ ಇದ್ದಾರಲ್ಲ? ನೋಡ್ತಾರೆ ಸರ್, ನೋಡ್ಕೊಂಡು ಹೋಗ್ತಾರೆ, ಸಾಕಷ್ಟು ಮಂದಿ ನೋಡ್ಕೊಂಡು ಹೋಗ್ಯಾರ ಎಲ್ಲರೂ ಮಾಡ್ರೆ. ನಮ್ಮ ತಮ್ಮನಿಗೆ ನಾನೇ ಸ್ವತಃ ಕೃಷಿ ಹೊಂಡ ಹೊರದು ಕೊಟ್ಟಿದ್ದೆ ಸರ್, ಅವ್ ಈ ವರ್ಷ ಮುಚ್ಚಿಬಿಟ್ಟಿನಿ ಸರ್. ಏನ್ ನೆಮ್ಮದಿ ಅದಲ್ಲ ದೊಡ್ಡದ ಅಂತೇಳಿ ಹಿಂಗ ಅವ್ರಿಗೆ ಅನುಭವ ಇಲ್ಲ ಸರ್. ನೀರು ಎಲ್ಲರೂ ಎಲ್ಲನೂ ಕೊಡ್ತಾರೆ ಸರ್, ರೊಕ್ಕ ಕೊಡ್ತಾರೆ, ಬಂಗಾರ ಕೊಡ್ತಾರೆ, ನೀರು ಯಾರು ಕೊಡ್ತಾರೆ? ಈಗ ಹೋದ ವರ್ಷ ನಮ್ದು ಪರಿಸ್ಥಿತಿ ಏನಾಯ್ತು, ಬರ ಎದುರಿಸಬೇಕಾಯ್ತು, ನಾವು ನೀರಿಲ್ಲಾರ್ದೆ ಒದ್ದಾಡಿದ್ವಿ, ಅದನ್ನಾದ್ರೂ ನಾವು ನೆನಪು ಇಟ್ಕೋಬೇಕು. ನೆನಪು ಇಟ್ಕೋಬೇಕು ಸರ್, ಅವ್ರಿಗೆ ಅದ್ರ ಬಗ್ಗೆ ಅರಿವು ಇಲ್ಲ ಸರ್. ಬರೀ ಕೇಳ್ತಾರ, ಹೇಳ್ತಾರ, ನೋಡ್ತಾರೆ ಸರ್. ಹೊಲ ಹಾಳಾತ ಹೊಲ ಹಾಳಾತ ಅಂತ ಹಾಗೇನಿಲ್ಲ. ಇವತ್ತು ನಮ್ಮ ಹೊಲದಾಗ ಏನೂ ಹಾಳಾಗಿಲ್ಲ, ಗಿಡಗಳವ, ಗಿಡದಲ್ಲಿ ಸಾಕಷ್ಟು ನೀರು ಅನುಕೂಲ ಆಗ್ಯದ, ಕೃಷಿ ಹೊಂಡ ಅದ, ಜವರಿ ದನಗಳವ. ಹೆಚ್ಚು ಕಡಿಮೆ ವರ್ಷ ಪೂರ್ತಿ ನಿಮ್ಮಲ್ಲಿ ನೀರಿಂದು ಏನು ತೊಂದರೆ? ಅತೀ ಮಳಿ ಕಡಿಮೆ ಆದ್ರೆ ನಮ್ಗೆ ಸ್ವಲ್ಪ ಇದು ಆಗ್ತದೆ ಸರ್. ಮಾಮೂಲಿ ಮಳಿ ಆದ್ರೆ ಒಟ್ಟ ನಮ್ಮ ಬಾವಿನ ಒಣಗಲ್ಲ, ನಮ್ಮ ಹೊಲ ಪೂರ್ತ 12 ತಿಂಗಳು ಸರ್ ಇರ್ತದೆ. ಬಾವಿ ಹೊಡಿಬೇಕು ಅಂತ ಹೇಳಿ ಹೆಂಗೆ ವಿಚಾರ ಮಾಡಿ ಅದನ್ನ ಕೈಯಾಗಿ ತಗೊಂಡ್ರಿ? ಬಾವಿ ಯಾಕೆ ಹೊಡಿಬೇಕಂತ ಸರ್, ಸುತ್ತಮುತ್ತ ನಮ್ಮೆಲ್ಲ ನಮ್ಮ ಹಿರಿಯರ ಮಾಡ್ತಾವ್ರು ಎಲ್ಲರದು ಬಾವಿ ಇದ್ರು ಸರ್. ನಮ್ದು ಒಂದೇ ಬಾವಿ ಇದ್ದಿದ್ದಿಲ್ಲ. ಅವರೆಲ್ಲರೂ ಮೊದಲ ಬಾಳಿ ಬೆಳೀತಿರು, ಕಳ್ಳಿ ಜೋಳ ಇಂಥವೆಲ್ಲ ಬೆಳೀತಿರು. ನಾನ್ಯಾಕೆ ಬೆಳಿಬಾರ್ದು ಅಂತ ನಂಗೆ ಛಲ ಇತ್ತು ಸರ್. ಅದಕ್ಕೆ ನಾ 3 ವರ್ಷ ಒಣ ಬೇಸಾಯ ಬಂದು 3 ವರ್ಷ ರೊಕ್ಕ ಗೋಳೆ ಮಾಡಿ 4ನೇ ವರ್ಷಕ್ಕೆ ಬಾವಿ ಹೊಡೆದಿನಿ ಸರ್. ಅದಕ್ಕೆ ಎಷ್ಟು ಖರ್ಚು ಬಂತು ನಿಮಗೆ ಸರ್? ನಮ್ಮ ಬಾವಿಗೆ ನಾ ಖರ್ಚು ಇವತ್ತಿಗೆ ಇಟ್ಟಿಲ್ಲ ಸರ್. ನಂದು ಒಂದು ಹವ್ಯಾಸನ್ ರೀ, ಬಾವಿ ಹೊಡೆದಿದ್ದು ಖರ್ಚು ಇಟ್ಟಿಲ್ಲ. ನಮ್ಮ ಮಗನ ಜೊತೆ 11 ಲಗ್ನ ಮಾಡಿನ, ಸಮಾಜಕ್ಕೆ ಲೆಕ್ಕ ಇಟ್ಟಿಲ್ಲ. ನಾನು ಯಾರಿಗರೆ ಸಾಲ ಕೊಡಬೇಕು ಕಾಗದ ಪತ್ರ ಮಾಡ್ಕೊಂಡಿಲ್ಲ. ಏನ್ರಿ ಮದ್ವಿ ಕಾರ್ಯಕ್ರಮ ಇತ್ತಂದ್ರು ನಾನು ಬೇರೆಯವ್ರಿಗೆ ಒಂದು ದುಡ್ಡು ರೂಪಾಯಿ ಆಯ್ರ್ ಮಾಡೋದಿಲ್ಲ, ಬಟ್ಟಿನೂ ಮಾಡೋದಿಲ್ಲ ಸರ್. ನಾನು ಎಲ್ಲ ಫ್ರೀ, ಮತ್ತೊಬ್ರಿಗೂ ಫ್ರೀ ಸರ್. ನನ್ನ ಹಿಂಗ್ರಿ ಸರ್, ನಮ್ಮ ತಾಯಿ ಹೇಳೋಗ್ಯಾಳ, ಬಾವಿ ಹೊಡೆದಿ ಲೆಕ್ಕ ಇಡಬೇಡ, ಮನಿ ಕಟ್ಟಿ ಲೆಕ್ಕ ಇಡಬೇಡ, ಲಗ್ನ ಮಾಡಿದ ಲೆಕ್ಕ ಇಡಬೇಡ, ನೀ ಯಾವುದು ಲೆಕ್ಕ ಇಡಬೇಡ, ಲೆಕ್ಕ ಇಟ್ಟರೆ ಅದು ಹುಚ್ಚು ತಪ್ಪತ್ತದ ಅಂತ ಹೇಳ, ಇವತ್ತಿಗೆ ನಾ ಲೆಕ್ಕನ ಇಟ್ಟಿಲ್ಲ ಸರ್. ಈಗ ನಿಮ್ಮ ಪರಿಶ್ರಮದಿಂದ ನೀವು ಬಾವಿ ತೊಳೆದ್ರಿ, ಮನೆಯವರು ನೀವು ಕೂಡ್ಕೊಂಡು? ಹೌದು ಸರ್, ಮೂರು ಮಂದಿ ಹೊಡೆದ್ರು. ಮೂರು ಮಂದಿಯಿಂದ ತೊಗೊಂಡು ನಾವು ಗಂಡ ಹೆಣ್ತಿ ಹೊಡೆದೇವ್ ಸರ್. ನೀವೇ ನಿಮ್ಮ ಕೈ ಮೇಲೆ ಮಾಡ್ಬೇಕಂತ ಹೆಂಗ ಅನ್ಕೊಂಡ್ರಿ ಸರ್? ನಮ್ ಜೊತೆ ಅವ್ನ ಹುಡಿಯ ಮನುಷ್ಯ ಅನುಭವ ಇದ್ದೀನಿ ಸರ್, ಅವ್ ಬಾವಿ ಹೊಡೆದಿದ್ದೀನಿ. ಅವನ್ ಸಂಗಡ ಸತ ನಾನೇ ಬ್ಲಾಸ್ಟ್ ಮಾಡೋದು, ಮದ್ದ ತೆಗಿಯೋದು, ಹಾರಿ ಹೊಡೆಯೋದು, ಟೀಕಾ ಮೇಲೆ ದಿಂಡೆ ಹೊಡೆಯೋದು, ತುಂಬಾದು ಮಾಡೋದು. ನಾಲ್ಕು ದಿವಸ ಬಾವಿ ಹೊಡೆಯೋದು ಸರ್, ಐದನೇ ದಿವಸಕ್ಕೆ ಹೆಣ್ಣಾಳ ತೊಳೆದ್ರೆ ಸರ್ ತೆಗಿಲಿಕ್ಕೆ. ಈ ತರ ಮಾಡಿ ಮಾಡಿ ತೆಗೆದು ಅಕ್ರಿಗೆ ಲಾಸ್ಟ್ ಹಾರ್ಡ್ ಬತ್ತೆ ಸರ್. ಹಾರ್ಡ್ ಬಂದ ಮೇಲೆ ಅದಕ್ಕೆ ಒಂದು ಕ್ರೇನ್ ಹಚ್ಚಿ ವ್ಯವಸ್ಥೆ ಮಾಡಿ 56 feet ಆಗತ್ತನ ಬಾವಿ ಬಿಟ್ಟಿಲ್ಲ ಸರ್. 56 feet ಆತನ ಹೊಡೆದೇ ಬಿಟ್ಟೆ ಸರ್. ಎಷ್ಟು ಟೈಮ್ ಹಿಡಿತು ನಿಮಗೆ ಸರ್? ಕನಿಷ್ಠ 2 ವರ್ಷ ಮೇಲೆ ಹೋಗಿದೆ ಸರ್. 2 ವರ್ಷ ತಗೊಂಡ್ರಿ? 2 ವರ್ಷ. 2 ವರ್ಷದ ನಂತರ ನಿಮಗೆ ನೀರ್ ಸಿಕ್ತು? ಮೊದಲೇ ಸಿಕ್ಕಿತ್ತು ಸ್ವಲ್ಪ ಸ್ವಲ್ಪ ನೀರ್ ರೀ, ನೀರ್ ಕಡಿಮೆ ಅನಿಸ್ತಿತ್ತು, ಮತ್ತೆ ಹಂಗೆ ಗುಮ್ ಹೊಡೆದೇವು, ನೀರ್ ಅನುಕೂಲ ಆಯ್ತು ರೀ. ಈ ಕಡೆ ನೀರ್ ಅನುಕೂಲ ಆದ್ಮೇಲೆ ನಾ ಎಲ್ಲ ಟಿವಿ, ಆಲ್ ಇಂಡಿಯಾ ರೇಡಿಯೋ, ದೂರದರ್ಶನ, ಚಂದನ, ಎಲ್ಲ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಇಲಾಖೆ ಎಲ್ಲರಿಗೆ ಕೇಳ್ಕೋತ ಕೇಳ್ಕೋತ ಕೃಷಿ ಹೊಂಡ ಹೊಡಿಬೇಕಂದಾಗ ಕೃಷಿ ಹೊಂಡನ ನನಗೆ ಅನುಭವ ಬಂತು, ಅದನ್ನು ಹೊಡೆದ ಸರ್. ಕೃಷಿ ಹೊಂಡ ಆದ ನಂತರ ಬಾವಿಗೆ ಮತ್ತಷ್ಟು ಹೆಚ್ಚಿಗೆ ಬಾವಿ ಸಾಕಷ್ಟು ನೀರ್ ಅನುಕೂಲ ರೀ. ನನ್ನ ಸುತ್ತಮುತ್ತ ಯಾರು ಬಿಡ್ರು ನೀರ್ ಫ್ರೀ ಕೊಡ್ತೀನಿ ಸರ್. ನೀರ್ ಯಾರಿಗೂ ಹಿಂಗ ದುಡ್ಡು ತೊಳಲ್ಲ, ಎಲ್ಲ ಫ್ರೀ, ಯಾರ್ಯಾಕ ತೊಳಲ್ಲ, ನೀರ್ ಕೊಡ್ತೀನಿ. ಬಹಳ ದೊಡ್ಡ ಸಾಹಸ ಮಾಡಿರಿ ಗುಂಡೆರಾಯರ, ತಾವು ಮತ್ತೆ ತಮ್ಮ ಕುಟುಂಬದವರು ಸೇರ್ಕೊಂಡು. ನಿಜವಾಗಿ ನಮ್ಮ ರೈತರೆಲ್ಲರೂ ಇದನ್ನ ಅನುಸರಿಸಬೇಕನ್ನುವಂತಹದ್ದು ವಿಚಾರ. ಯಾಕಪ್ಪ ಅಂತಂದ್ರ, ನೀರು ನಮಗೆ ಬಹಳ ಅಮೂಲ್ಯವಾದಂತಹದ್ದು, ಅದು ಮಳೆ ರೂಪದೊಳಗೆ ನಮಗೆ ಸಿಗ್ತದ, ವೇಸ್ಟ್ ಆಗಿ ಹೋಗಬಾರದು ಅದು. ಸರಿ, ಯಾವುದೇ ಸಂಪನ್ಮೂಲ ವೇಸ್ಟ್ ಆಗಿ ಹೋಗಬಾರದು, ವೇಸ್ಟ್ ಆಗಬಾರದು, ಎಲ್ಲರೂ ಹಿಡಿಯಕ ಯಾವಬೇಕು, ಬಿಡಕ ಯಾವಬಾರದು, ನೀರು ಡಿಪಾಸಿಟ್ ಇರಬೇಕು ನಮ್ಮಲ್ಲಿ. ಹೌದು, ಹಂಗಾದ್ರೆ ನಮ್ಮ ಎಲ್ಲರೂ ರೈತರು ಸ್ವಾವಲಂಬಿ ಬದುಕಾಗ್ತಾರೆ. ಬರೋಬ್ಬರಿ. ಈಗ ತಾವು ಹೇಳಿದ ನಂತರ ನಮಗ ಸ್ವಲ್ಪ ಬೇಜಾರಾಗ್ತದ, ರೈತರು ಯಾಕೆ ಇದನ್ನ ತಗೊಂಡಿಲ್ಲ, ಸುತ್ತಮುತ್ತಿದ್ದವರು ಎಲ್ಲರೂ ಕೈ ಜೋಡಿಸ್ಬೇಕು ಇದಕ್ಕೆ ಖರೆ ಅಂತಂದ್ರೆ, ಇಂಥ ಒಂದು ದೊಡ್ಡ ಅಭಿಯಾನಕ್ಕ. ಸರ, ಎಲ್ಲರೂ ರೈತರು ಬರ್ತಾರೆ ಬರಲಂತಿಲ್ಲ, ಈ ರೈತರಿಗೆ ಏನಾಗ್ಯದ, ಪುಗ್ಸಟ್ಟೆ ತಿಂದ ಅವ್ರಿಗೆ ರುಚಿ ಬಿದ್ದ ಎಲ್ಲರು. ಪುಗ್ಸಟ್ಟೆ ಕೊಡೋದು ಬಂದ್ ಆಗ್ಬೇಕು, ಎಲ್ಲ ತಾನೇ ಸಿದಾತಾರ. ದುಡ್ದವನಿಗೆ ದುಡ್ದಟ್ಟು ಕೂಲಿ ಆತ, ದುಡ್ಲಾರ್ದವನಿಗೆ ಎಮ್ಮ ಜೂಲಿ ಆತದ. ಯಾರು ದುಡಿತೀರ ಅವರಿಗೆ ಸಂಪತ್ ಆಗ್ತದ, ಯಾರು ದುಡಿಯಲ್ಲ ಅವ್ರಿಗೆ ಸೋಮಾರಿ ಆಗ್ತಾರೆ ಸರ್. ಗುಂಡೆರಾಯವರ, ತಾವು ಹೇಳ್ತಾ ಇರ್ತೀರಿ, ನಾವು ಕೇಳಿವಿ ಕಳೆದ ಸಂದರ್ಶನದೊಳಗೆ ತಾವು ಹೇಳಿದ್ರಿ, ನಾನು ಉಪ್ಪು ಮತ್ತ ಸಕ್ರಿ ಇವು ಎರಡು ಬಿಟ್ಟರೆ ಬೇರೆ ಏನು ನಾನು ಮನೆಗೆ ತರಂಗಿಲ್ಲ, ಎಲ್ಲ ನನ್ನ ಹೊಲದೊಳಗೆ ಬೆಳೆ. ನಮ್ಮ ಭಾಗದಾಗ ಬೆಳೆ ನಮ್ಮಲ್ಲಿ ಹಣ್ಣವ್ರಿ, ಹಲಸವ, ದಾಳಿಂಬ್ರವ, ಚೆಕ್ಕುಕಾಯಿ, ನಿಂಬಿಕಾಯಿ, ಬಾರಿಕಾಯಿ, ನೀಲ್ಕಾಯಿ, ಬಾಳೆಕಾಯಿ, ಉಪ್ಪಿನಕಾಯಿ ಎಲ್ಲ ನಮ್ಮ ಹೊಲದಾಗ ಬೆಳಿತೇವೆ. ಸದ್ಯ ಈಗ ಕಾಯಿಪಲ್ಲೆ ನಮ್ಮ ಹೊಲದಾಗೆ ಅದ. ಇನ್ನೇನ್ ತರದ ಆಕಳಗಂತೂ ದನಗಳವರಿ, ಹಾಲ, ಮೊಸರ, ತುಪ್ಪ ನಾವು ಹೊರಗಿನ ತರಲ್ಲ. ನಮ್ಮ ಒದ್ದು ಅಂದ್ರೆ ನಾವು ಹೊರಗಿನ ಮುಟ್ಟಲ್ಲ, ಮತ್ತೆ ಆಕಳ ಇದ್ಮೇಲೆ ನಾವು ಹಾಲ, ಮೊಸರ, ತುಪ್ಪ ತಿಂತೇವು. ತಿಪ್ಪಿ ಗೊಬ್ಬರ ಅಂತೂ ಕೊರತೆ ಇಲ್ಲ, 10-12 ದನಗಳವ, ತಿಪ್ಪಿ ಗೊಬ್ಬರ ಸಾಕಷ್ಟು ಅನುಕೂಲ ಅದ. ಇನ್ನೇನು ಹೊರಗಿಂದ ಏನಂದ್ರೆ ಉಪ್ಪು ನಂಬಲ್ ತಯಾರಾಗಲ್ಲ, ಉಪ್ಪು ತರಬೇಕಾತು, ಬಟ್ಟಿ ಅಂತೂ ಸಿಗಲ್ಲ, ಬಟ್ಟಿ ಇದಿರ್ಬೇಕಾತು. ಇನ್ನು ಉಳಿಕಿದ ಕಾಯಿಪಲ್ಯ, ಆಹಾರ ಧಾನ್ಯಗಳೆಲ್ಲ ನಂಬಲೇ ಬೆಳಿತೇವೆ ಸರ್, ಹೊರಗಿಂದ ಏನು ತರೋದಿಲ್ಲ. ಸಂಪೂರ್ಣ ಸ್ವಾವಲಂಬಿ ಬದುಕು, ಸ್ವಾವಲಂಬಿ ಬದುಕು ರೈತನಿಗೆ ಒಬ್ಬನಿಗೆ ಅದ ಸರ್, ನಿಜವಾದ ಒಳ್ಳೆ ಆಹಾರ ತಿಲ್ಲಕ್ಕೆ ಅವನಿಗೆ ಒಬ್ಬನಿಗೆ ಅದ, ಬೇರೆಯವ್ರಿಗೆ ಯಾರಿಗೆ ಹಾಕಿಲ್ಲ ಸರ್. ರೈತ ಮನಸ್ಸು ಮಾಡ್ರೆ ಏನು ಮಾಡ್ಬೋದು ಸರ್. ಸಂತೋಷ. ನಿಮ್ಮ ಈ ಕೃಷಿ ಪ್ರಯಾಣದೊಳಗ ನಿಮ್ಮ ಮನೆಯವರು ಕೂಡ ಬಹಳ ದೊಡ್ಡ ಸಾಥ್ ಕೊಟ್ಟಾರ ನಿಮ್ಗೆ ಸರ್? ನಮಗೆ ನೋಡ್ರಿ, ನಾನು ಹೆಣತೆ ಅಂದ್ರೆ ಬಲಗೈ ಇದ್ದಪ್ಪ ಸರ್. ನಾನು ಯಾಕಡೆ ಹೋದ್ರು ಅಕ್ಕಿ ಎಲ್ಲ ಹೊಲದಾಗ ನಿಂತು ಕೆಲಸ ಮಾಡ್ತಾರೆ, ನಾನು ಎಲ್ಲಿ ಹೋದ್ರು ಅಕ್ಕಿ ನಿಭಾಯಿಸ್ತಾಳೆ ಕೆಲಸ, ಅಕ್ಕಿಂದೇ ದೊಡ್ಡ ಕೆಲಸ ಸರ್. ಬಾವಿ ತೋಡುವಂತ ಸಂದರ್ಭದೊಳಗ ಬಾವಿ ತೋಡಾಗು ನನಗೆ ಬಲಗೈ ಬಂಟಾಗ ನಿಂತಾಳೆ ಸರ್. ಅಕ್ಕಿ ಇದ್ರೆ ಬಾವಿ ಆಗ್ಯದ ಸರ್, ಇಲ್ಲಾಂದ್ರೆ ಇಬ್ಬರೇ ಆತ ಎಷ್ಟು ದಿನ ಹೊಡಿತೀರಿ? ಸ್ವತಃ ಅಕ್ಕಿ ತುಂಬ್ತೀಳು ಸರ್, ಲೇಬರ್ಗಳು ತೊಗೊಂಡು, ನಾನು ತುಂಬ್ತಿದ್ದೆ, ಅಕ್ಕಿನೂ ತುಂಬ್ತಿಳು, ಎತ್ತತಿದ್ದೆ ಬಿಟ್ಟು, ನಾ ಇಬ್ರು ಕಲಿತೆ ಬಾವಿ ಹೊಡಿದ್ವಿ, ಒಂದು ಆಳು ತೊಗೊಂಡು ಮೂರು ಮಂದಿ ಹೊಡಿದ್ರು ನೋಡಿ ಸರ್. ಸರ್, ಸಮಸ್ತ ರೈತ ಬಾಂಧವರಿಗೆ ಹೇಳೋದೇನೆಂದ್ರೆ ನರಿ, ಎಲ್ಲರೂ ಬೇಡಕ್ಕೆ ಆಗ್ಬಾರ್ದು ಸರ್, ಎಲ್ಲ ರೈತರು ಕೊಡಗೈ ದಾನೆ ಆಗಬೇಕು. ಸಾಧನೆಗೆ ಅಸಾಧ್ಯವಾದ ಯಾವಲ್ಲ, ಸಾಧಿಸ ಚಲಬೇಕು, ಗುರಿ ಮುಟ್ಟಬೇಕು. ಏನಪ್ಪ ಅಂದ್ರೆ, ಭೂಮಿಗೆ ಬಂದ್ಮೇಲೆ ತಂದೆ ತಾಯಿ ಋಣ, ಭೂಮಿ ಋಣ, ಗುರುವಿನ ಋಣ, ಮೂರು ಮುಟ್ಟಿಸ್ಬೇಕು ಸರ್. ಮೂರು ಮುಟ್ಟಿಸಿದ್ರೆ ಮನುಷ್ಯ ಜೀವನದಾಗ ಪರಿವರ್ತನೆ ಆಗಕ್ಕೆ ಸಾಧ್ಯ ಇದೆ ಸರ್, ಎಲ್ಲ ಮೂರರಿಂದ ಮುಕ್ತಿ ಇದೆ ಸರ್. ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ ಗುಂಡೆರಾಯ ದುಳ್ಗೊಂಡವ್ರೆ. ಯಾರಾದರೂ ತಮ್ಮ ಜೊತೆಗೆ ತಮ್ಮ ವಿಚಾರಗಳನ್ನು ಕೇಳಬೇಕು ಅಂತಂದ್ರೆ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಕೊಡ್ತೀರಿ? ಹೌದು ಸರ್, ಹೇಳ್ರಿ. 9484655527 ಸರ್. 2 7 7. ಆತ್ಮೀಯರೇ, ಗುಂಡೆರಾಯ ದುಳ್ಗೊಂಡವ್ರು ಹೇಳದಂತಹ ನಂಬರ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9489563527. ಈ ನಂಬರ್ನ ಸಂಪರ್ಕ ಮಾಡಿ ಅವರ ಅಮೂಲ್ಯವಾದಂತಹ ಸಲಹೆ ಸೂಚನೆಗಳನ್ನು ಪಡೆದು ಅನುಷ್ಠಾನ ಮಾಡೋದ್ರ ಕಡೆ ನಾವು ಗಮನ ಹರಿಸಬೇಕು. ಯಾಕಪ್ಪ ಅಂತಂದ್ರೆ ಇಲ್ಲಿ ತನಕ ಅವ್ರು ಹೇಳಿದ್ರು ನೀರಿನ ಸಂರಕ್ಷಣೆ ಯಾವ ರೀತಿ ಮಾಡಿದ್ರು, ಬಾವಿ ತೆಗೆದ್ರು, ಕೃಷಿ ಹೊಂಡ ತೆಗೆದ್ರು, ಏನು ಹಳ್ಳದ ನೀರು ಬರ್ತಾ ಇರುವಂತದನ್ನ ಅದನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳುವಂತಹ ಒಂದು ಮಾದರಿ ಕೆಲಸವನ್ನ ಅವ್ರು ಮಾಡಿದ್ದಾರೆ. ಎಷ್ಟು ಪ್ರಮಾಣದೊಳಗೆ ಅದು ಪ್ರಚಾರ ಆಗಬೇಕಾಗಿತ್ತು, ಎಷ್ಟು ಪ್ರಮಾಣದೊಳಗೆ ಅದನ್ನ ನಾವು ಅಳವಡಿಸಿಕೊಳ್ಬೇಕಾಗಿತ್ತು ಸುತ್ತಮುತ್ತಲಿನ ರೈತರು, ಆ ಪ್ರಮಾಣದೊಳಗೆ ಆಗಿಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಗಂಭೀರವಾದಂತಹ ಒಂದು ಚಿಂತನೆ ನಡೆಸಿ ಇದನ್ನ ಉಳಿಸಿಕೊಳ್ಳುವಂತಹ ಒಂದು ಕೆಲಸ ನಾವು ಮಾಡಬೇಕಾಗಿದೆ ಅನ್ನೋದು ಮತ್ತೆ ನಮ್ಮ ಕೃಷಿಯ ಭವಿಷ್ಯದ ದೃಷ್ಟಿಯಿಂದ ಕೂಡ ಅದು ಬಹಳ ಒಳ್ಳೆ ವಿಚಾರ. ಅದಕ್ಕೆ ಸರ್ಕಾರ ಕೂಡ ಹೇಳ್ತಾ ಇದೆ, ಎಲ್ಲಿ ಮಳೆ ಬರ್ತದ, ಯಾವಾಗ ಮಳೆ ಬರ್ತದ, ಅದನ್ನ ನಾವು ಸಂಗ್ರಹ ಮಾಡಿಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ನಾವು ಮಾಡಬೇಕು ಅಂತ ಹೇಳಿ. ಒಳ್ಳೇದು ಗುಂಡೇರಾಯ ಧುಳಗೊಂಡವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ. ತಾವು ಏನು ಸಮಗ್ರ ಕೃಷಿ ಮಾಡಿರಿ, ಈ ಬೆಳೆ ನಿಮ್ಮ ಹೊಲದೊಳಗೆ ಇಲ್ಲ ಅನ್ನುವಂತಹ ಒಂದು ವಿಚಾರನೆ ಇಲ್ಲ, ಸಂಪೂರ್ಣವಾಗಿ ಸ್ವಾವಲಂಬಿ ರೈತರಾಗಿ ಯಾವ ರೀತಿ ರೈತರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳಬಹುದು ಅನ್ನೋದಕ್ಕೆ ನೀವೇ ಉದಾಹರಣೆ, ನೀವೇ ಸಾಕ್ಷಿ. ನಿಮ್ಮ ಅನುಭವಗಳನ್ನು ನಮ್ಮ ಎಲ್ಲ ರೈತರ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾವಯವ ಕೃಷಿ ಹಾಗೂ ನೀರಿನ ಸಂರಕ್ಷಣೆಯಲ್ಲಿನ ಅನುಭವ ಕುರಿತು ಕಲಬುರಗಿ ತಾಲೂಕಿನ ಪಟ್ಟಣ ಗ್ರಾಮದ ರೈತರಾದ ಗುಂಡೇರಾಯ ಸಿದ್ದಣ್ಣ ಧುಳಗೊಂಡವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಯಸರುಳಿ. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಇನ್ನು ಮುಂದೆ ಕೆಲವು ಜನಪದ ಗೀತೆಗಳು. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ರೇಣುಕರಾಜ ನಿಮ್ಮ ತಂದೆ, ಭೋಗಾವತಿ ನಿಮ್ಮ ತಾಯಿ. ರೇಣುಕರಾಜ ನಿಮ್ಮ ತಂದೆ, ಭೋಗಾವತಿ ನಿಮ್ಮ ತಾಯಿ. ಹುಟ್ಟಿ ಬಂದವ್ರ ಹೊಟ್ಟೆಯಲ್ಲಿ, ಹುಟ್ಟಿ ಬಂದವ್ರ ಹೊಟ್ಟೆಯಲ್ಲಿ ಹಾಕಿ ತೂಗ್ಯರ ತೊಟ್ಟಲದಲ್ಲಿ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ, ಉಸ್ಕಿನ ಕೋಡ ಅದರ ಮ್ಯಾಲೆ. ಸರ್ಪಿನ ಸಿಂಬಿ ತಲಿಯ ಮ್ಯಾಲೆ, ಉಸ್ಕಿನ ಕೋಡ ಅದರ ಮ್ಯಾಲೆ. ನೀರು ತುಂಬಿತು ನದಿಯಲ್ಲಿ, ನೀರು ತುಂಬಿತು ನದಿಯಲ್ಲಿ ಕೊಡ ಬಿತ್ತು ಭೂಮಿಯ ಮ್ಯಾಲೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಹುಟ್ಟಿ ಬಂದೆ ಎಲ್ಲಮ್ಮನಾಗಿ, ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ. ಪರಮೇಶ್ವರ ಬಂದಾನಲ್ಲಿ ಪತಿ ಭಕ್ತಿ ನೋಡುವುದಕ್ಕಾಗಿ. ಪರಮೇಶ್ವರ ಬಂದಾನಲ್ಲಿ ಪತಿ ಭಕ್ತಿ ನೋಡುಕಾಗೆ ಶಾಪ ಕೊಟ್ಟ ಋಷಿಯಲ್ಲಿ ಶಾಪ ಕೊಟ್ಟ ಋಷಿಯಲ್ಲಿ ರೋಗ ಹೊಡಿತ ಮೈಯಲ್ಲಿ ಹುಟ್ಟಿ ಬಂದೆ ಎಲ್ಲಮ್ಮನಾಗೆ ನೀನು ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಏನು ಬೇಡತಿ ಬೇಡೋ ರಾಮ ಬೇಡಿದು ಕೊಡುವೆನು ಹಸ್ತದಲ್ಲಿ ಏನು ಬೇಡತಿ ಬೇಡೋ ರಾಮ ಬೇಡಿದು ಕೊಡುವೆನು ಹಸ್ತದಲ್ಲಿ ತಾಯಿ ಶಿರ ಬೇಡನಲ್ಲಿ ತಾಯಿ ಶಿರ ಬೇಡನಲ್ಲಿ ದಡ ಬಿದ್ದ ಭೂಮಿಯ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನೀನು ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ದಡ ಬಿದ್ದ ಭೂಮಿಯ ಮ್ಯಾಲೆ ದಡ ಬಿದ್ದ ಭೂಮಿಯ ಮ್ಯಾಲೆ ನಿಮಿತ್ ಬಂತ ನಿನ್ನ ಮ್ಯಾಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹೂವ ಪತ್ರಿ ಹಸ್ತದಲ್ಲಿ ಋಷಿ ಸೇವೆ ಮಾಡುವ ತಲೆ ಹೂವ ಪತ್ರಿ ಹಸ್ತದಲ್ಲಿ ಪತಿ ಸೇವೆ ಮಾಡುವ ತಲೆ ಗಟ್ಟಿ ವಚನ ಹೇಳ್ಯಾರಲ್ಲಿ ಗಟ್ಟಿ ವಚನ ಹೇಳ್ಯಾರಲ್ಲಿ ಪಾದ ಸೇವೆ ಮಾಡುವ ತಲೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವ್ವ ಜಮದಗ್ನಿಗೆ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ದಾನ ಧರ್ಮ ಮಾಡಲಿಲ್ಲ ದಾನ ಧರ್ಮ ಮಾಡಲಿಲ್ಲ ಗಳಿಸಿ ಗಳಿಸಿ ಇಟ್ಟಿದೆಯಲ್ಲ ಒದಗಿ ಬಂತ ಮರಣದ ಕಾಲ ಒದಗಿ ಬಂತ ಮರಣದ ಕಾಲ ನೀ ಹೋದ ಮ್ಯಾಲ ಇದು ಯರ ಪಾಲ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ ಹಣ ಗಳಿಸಿ ಇಡತಿದಿ ಹೆಚ್ಚ ಸಾಯೋ ತನಕ ತಿಂತಿದಿ ನುತ್ತ ಹಣ ಗಳಿಸಿ ಇಡತಿದಿ ಹೆಚ್ಚ ಗಳಿಸಿ ಗಳಿಸಿ ಇಡತಿದಿ ಹುಚ್ಚ ಸಾಯೋ ತನಕ ತಿಂತಿದಿ ನುತ್ತ ಬಾಯಿ ಮಾತ ಬೆಲ್ಲದ ಅಚ್ಚ ಬಾಯಿ ಮಾತ ಬೆಲ್ಲದ ಅಚ್ಚ ಪರೋಪಕಾರ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮನೆ ನಂದು ನಂದು ಅಂತೀಯಲ್ಲ ಯಾರ ಹೊಲ ಯಾರ ಮನೆ ನಂದು ನಂದು ನಂದು ನಂದು ಅಂತೀಯಲ್ಲ